ಕಣ ಕಣದಲ್ಲಿಯೂ ಆ ತಾಯಿಯ ಅನುಗ್ರಹ ನಮಗೆ ಇಳಿದು ಬಂದಿದೆ. ಈ ದೇಶದಲ್ಲಿ ಯಾರೇ ಹುಟ್ಟಿದ್ರು, ಈ ದೇಶ, ಈ ಮಣ್ಣು, ಈ ನೀರು, ಯಾರೇ ಈ ಗಾಳಿಯನ್ನ ಉಸಿರಾಡಿಸ್ತಾ ಇದ್ರು, ಅವರು ಯಾವುದೇ ಜಾತಿಯವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಅವರ ಒಳಗೆ ವೇದ ಮಾತೆಯ ಸಂಸ್ಕಾರ ಡೆಫಿನೆಟ್ಲಿ ಇರ್ತದೆ. ಅಂದ್ರೆ ಇಲ್ಲಿ ಹುಟ್ಟಿರ್ತದೆ. ಯುದ್ಧ ಹೋದ್ರೆ ಇಸ್ರೇಲ್ನ ಹುಟ್ಟಬೇಕಾಗುತ್ತೆ, ಇಲ್ಲಿ ಯಾಕೆ ಹುಟ್ಟಬೇಕು? ಹೀಗಾಗಿ ನಾವು ಹೊಸದು ಏನೂ ಮಾಡೋದಿಲ್ಲ. ಯುದ್ಧ ತಂದೆ ನಾವು ಸಿದ್ಧದ್ದನ್ನೇ ತಿಳಿದು ಕ ಕ ಕ ಕ ಕ ಕ ಅದನ್ನು ತಿಳಿದು ಕರೆಕ್ಷನ್ ಹಾಕೊಂಡ್ರೆ ನೋಡಿ, ಕೆಲವೊಂದು ಯ ಇದ್ದದನ್ನು ಥ ಮಾಡ್ಯಾರ, ಥ ಇದ್ದದನ್ನು ಯ ಮಾಡ್ಯಾರ, ಕೆಲವೊಂದು ಎರಡನ್ನು ಥ ಮಾಡಿದ್ರು, ಕಾಪಿ ರೈಟಿಂಗ್ ಮಾಡಿದ್ರು. ಸಿದ್ಧದ್ದನ್ನು ತೀಡಪ್ಪ ನೀನು, ನಾವೆಲ್ಲ ಸಿದ್ಧದ್ದನ್ನು ತೀಡೆ ಇಷ್ಟು ದೊಡ್ಡವರಾಗಿ. ಆದರೆ ಈ ಸಾಧನಾ ವಿಚಾರ ಬಂದಾಗ, ತಪಸ್ಸಿನ ವಿಚಾರ ಬಂದಾಗ ಸಿದ್ಧದ್ದನ್ನು ತೀಡ್ಲಿಕ್ಕೆ ನಮ್ಗೆ ಬೇಡ. ಇಡ್ಲಿನ ದಿವಸ ತಿಂದ್ರು ಬೇಸರ ಆಗುದು, ಆದ್ರೆ ದಿವಸನೂ ಅದನ್ನ ಓದ್ತಾ ಕೂತ್ಕೊಂಡ್ರೆ ಬೇಡ. ಹೇಳ್ತಾರೆ ನಿತ್ಯವೂ ವೇದ ಓದುತ್ತಲಿರಬೇಕು. ಆ ನಿತ್ಯ ಅಂದ್ರೆ ಏನು ಅದನ್ನ ಹೇಳಿ ಬಯಸ್ತಾ ಇದ್ದೆ. ನಿತ್ಯ ಅಂದ್ರೆ ಏನು? ಎವ್ರಿ ಡೇ. ಏನದರರ್ಥ? ಪ್ರತಿ ದಿವಸ ಒಂದು ನಿಗದಿತವಾದ ಸಮಯದಲ್ಲಿ ಎರಡೇ ನಿಮಿಷ ಕೂತ್ಕೋ, ಐದು ನಿಮಿಷ ಕೂತ್ಕೋ, ನಿನಗೇನು ಗಂಟೆ ಗಟ್ಟಿ ಕೂತ್ಕೊಂಡು ಬುಕ್ಕು ಗಟ್ಟಲೆ ಓದು ಅಂತ ನಾವು ಹೇಳೋದು. ಈ ದೇಶದಲ್ಲಿ ಯಾವುದೇ ಪವಿತ್ರವಾದ ಮಾರ್ಗದರ್ಶನ ನಿನಗೆ ಸಿಕ್ಕಿದ್ದರೂ ಕೂಡ ಅದು ವೇದ ಮಾತೆಯ ಮಾರ್ಗದರ್ಶನವೇ. ಅದು ನಿನಗೆ ಬರೇ ಓದಿದ್ರು ನಡೆಯೋದಿಲ್ಲ, ಓದಿ ಕೆಟ್ಟ ಒಡಕೆ ಕೆಟ್ಟ ಏನಾಗ್ಬೇಕಾದ್ರೆ ಏನ್ ಸಿಗ್ತದೆ? ಓದಿದ್ರು ಓದಿದ್ರೆ ಏನು ಸಿಗೋದಿಲ್ಲ. ಆದರೆ ನೀನು ಓದುವ, ನೀನು ಅಭ್ಯಾಸ ಮಾಡುವ, ನೀನು ಪಾರಾಯಣ ಮಾಡುವ ಆ ಗ್ರಂಥಗಳಲ್ಲಿ ಕೆಲವುಗಳನ್ನ ಮಾಡು, ಕೆಲವುಗಳನ್ನ ಈ ಪ್ರಕಾರ ಮಾಡು, ಇನ್ನು ಕೆಲವುಗಳನ್ನ ಮಾಡಬೇಡ ಅಂತ ಹೇಳುವ ಮಾರ್ಗದರ್ಶನಗಳಲ್ಲಿ ಹೇಗಿರ್ತದೆ? ವೇದ ಉಕ್ತ, ವೇದ ಉಕ್ತ ಕರ್ಮಗಳು ವೇದ ಉಕ್ತ ಕರ್ಮಗಳು ಆ ಪವಿತ್ರ ಗ್ರಂಥಗಳಲ್ಲಿ ಕೆಲವು ಮಾರ್ಗದರ್ಶನಗಳನ್ನು ಹಾಕಿಕೊಟ್ಟಿದ್ದಾರೆ. ತತ್ ಉದಿತಂ, ತತ್ ಉದಿತಂ, ತತ್ ಅಂದ್ರೆ ಆ ಪವಿತ್ರ ಗ್ರಂಥ, ಉದಿತಂ ಅಂದ್ರೆ ಆ ಪವಿತ್ರ ಗ್ರಂಥದಲ್ಲಿ ಹೇಳಲ್ಪಟ್ಟಿರುವಂತಹ ಕರ್ಮಸು, ಕರ್ಮಗಳಲ್ಲಿ ಅನುಷ್ಠೀಯ, ಅನುಷ್ಠೀಯತ ಆ ಕರ್ಮಗಳಲ್ಲಿ ಅನುಸರಣೆ ಮಾಡಬೇಕು, ಆ ಕರ್ಮಗಳನ್ನ ಅನುಸರಿಸಿಕೊಂಡು ಹೋಗಬೇಕು. ಹೇಳಿದ್ನಾಳಿಲ್ಲ ಗಲಾಟೆ ಮಾಡಬಾರ್ದು. ಸುಮ್ಮನೆ ಕೂತ್ಕೋಬೇಕು, ಸುಮ್ಮನೆ ಕೂತ್ಕೋ ಆಗಲಿಲ್ಲ ಅಂದ್ರೆ ಅಮ್ಮ ಹತ್ರ ಓಕೆ, ಅಮ್ಮ ಹತ್ರ ಹೋಗ್ತೀಯಾ, ಸುಮ್ಮನೆ ಕೂತ್ತೀಯಾ. ತತ್ ಉದಿತಂ ಕರ್ಮಸು ಅನುಷ್ಠೀಯತ ಆ ವೇದಗಳಲ್ಲಿ, ಆ ಪವಿತ್ರ ಗ್ರಂಥಗಳಲ್ಲಿ, ಆ ವಚನ ಸಾಹಿತ್ಯದಲ್ಲಿ, ಆ ಭಗವದ್ಗೀತೆಯಲ್ಲಿ, ಆ ರಾಮಾಯಣದಲ್ಲಿ, ಆ ಮಹಾಭಾರತದಲ್ಲಿ, ಆ ವೇದಗಳಲ್ಲಿ ಏನೇನು ಕರ್ಮಗಳನ್ನು ನಮಗೆ ಅನುಸರಿಸು ಅಂತ ಹೇಳಿದ್ದಾರೋ, ಯಾವ್ಯಾವ ರೀತಿ ಜೀವನ ನಡೆಸಬೇಕು ಅಂತ ಹೇಳಿದ್ದಾರೋ, ಆ ರೀತಿ ಜೀವನವನ್ನು ನಡೆಸಿಕೊಂಡು ಹೋಗಬೇಕು, ಅನುಸರಿಸಿಕೊಂಡು ಹೋಗಬೇಕು, ಆ ಕರ್ಮಗಳನ್ನ ಅನುಷ್ಠಾನದಲ್ಲಿ ತರಬೇಕು. ಸಣ್ಣ ಎಚ್ಚ ಅನುಷ್ಠಾನದಲ್ಲಿ ತರುವಾಗ ಆ ಕರ್ಮಗಳನ್ನು ಅನುಸರಿಸಿಕೊಂಡು ಹೋಗುವಾಗ ಲಿಟಲ್ ಅಂಡರ್ಸ್ಟ್ಯಾಂಡಿಂಗ್ ಆ ಕರ್ಮವನ್ನ ರಾಷ್ಟ್ರಕ್ಕೂ ಸಮಾಜಕ್ಕೂ ಬಂಧು ಬಾಂಧವರು ಮಿತ್ರಾದಿಗಳಿಗೂ ಮತ್ತು ನನಗೂ ಹಿತಕರವಾಗುವಂತೆ ಮಾಡಿಕೊಂಡು ಹೋಗ್ತೇವೆ. ಸಾಕು ಇರೋದೇ ಕತ್ತರಿಸ್ಬೇಕು, ಅದೇನು ಬರೀಲಿಕ್ಕಿಲ್ಲ. ಆ ಚಾಕುವಿನಿಂದ ಎಲ್ಲರೂ ಕರ್ಮಗಳನ್ನು ಮಾಡಲೇಬೇಕು. ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಚಾಕು ಇದ್ದಂತಾದರೆ ತರಕಾರಿಯನ್ನು ಹಣ್ಣನ್ನು ಕತ್ತರಿಸಿದ್ದು ಉಪಯೋಗ ಮಾಡ್ತಾರೆ. ಹಿತಕರವಾಗಿ ಅವರು ಹಾಗೆ ಮಾಡಿದ್ದರಿಂದ ಯಾರೂ ಅವ್ರಿಗೆ ಶಿಕ್ಷೆ ಕೊಡೋದಿಲ್ಲ. ನೀ ಹಣ್ಣನ್ನು ಕತ್ತರಿಸಿದ್ಯ ಆತನ ನಿಮಗೆ 6 ತಿಂಗಳ ಜೈಲು ಅಂತಾರೆ. ಅದೇ ಚಾಕುವನ್ನು ಡಾಕ್ಟರ್ ಕೈಗೆ ಕೊಟ್ರೆ ಅವನು ಹೊಟ್ಟೆ ಕೊಯ್ತಾನೆ, ದಾರ ಕೊಡಿತಾನೆ, ಇನ್ನೇನೇನೋ ಮಾಡ್ತಾನೆ. ಅವನಿಗೂ ಯಾರು ಜೈಲಿಗೆ ಹಾಕಲಿಲ್ಲ, ಹೊಟ್ಟೆ ಕೊಯ್ದಿಲ್ಲ ನೀವು. ಅವನು ಬಂದು ಹೇಳ್ತಾನೆ ಆಪರೇಷನ್ ಸಕ್ಸಸ್ಫುಲ್ ಅಂತ. ಸಾರಿ ಪೇಷಂಟ್ ಇಸ್ ಕೊಲ್ಯಾಪ್ಸ್, ನಾವು ಭಾರಿ ಪ್ರಯತ್ನ ಪಟ್ಟು ಆಪರೇಷನ್ ಸಕ್ಸಸ್ ಮಾಡಿದ್ವಿ, ಆದ್ರೆ ಏನ್ ಮಾಡೋದು ಪೇಷಂಟ್ ಸತ್ತ. ಆದ್ರೂ ನಾವು ಅವನನ್ನ ಜೈಲಿಗೆ ಹಾಕೋದಿಲ್ಲ. ಚಂದ ಒಬ್ಬ ವೀರ ಸೈನಿಕನ ಕೈಯಲ್ಲಿ ಸಾಕುದು, ಅವನು ಶತ್ರುವಿನ ಎದೆಯನ್ನ ಬಗಿತಾನೆ. ಜಯ ಭಾರತ್ ಮಾತಾಡ್ತೀವಿ ಅಂತ ಶತ್ರುವಿನ ಕೈಯ ಅವನಿಗೆ ಜೈಲು ಹಾಕೋದಿಲ್ಲ. ನಾವು ನೀನು ಅವರನ್ನು ಕೊಲೆ ಮಾಡಿದ್ದೀರ, ಅದನ್ನು ಜೀವಾವಧ ಶಿಕ್ಷೆ ಅಂತ ಅವನಿಗೆ ನಾವು ಶಿಕ್ಷೆ ಕೊಡೋದಿಲ್ಲ. ಎಷ್ಟು ಚಾಕು ಬರಬೇಕು? 3 ಜನ ಅದೇ ಚಾಕು ಮಾಡಿದ್ದಾರೆ, 3 ಜನ ಅದೇ ಕರ್ಮ ಮಾಡ್ಯಾರ. ಹಿಂಗ ಹಾಕ್ಯಾನ ಅವ, ಹಿಂಗ ಹಾಕ್ಯಾನ. ಸಾಮಿಜಿಕ ಎಲ್ಲಿ ಚಾಕು ಏನಾಯ್ತು ಏನೋ ಗೊತ್ತಿಲ್ಲ, ತಮ್ಮ ಸೀಟ್ನಿಂದ ಎದ್ದು ಕೆಳಗೆ ಬಂದ್ರು, ಎದುರು ಹಿಡಿದ್ರು ಎಳೆದ್ರು ಬರ್ತಾ ಇದೆ. ಈಗ ಏನಂದ್ರು ಏನ್ರಿ, ಅವನು ಮಾಡಿದ್ರೆ ಅವರಿಗೆ ಪರಮವೀರ ಚಕ್ರ ಪದವಿತ್ತು, ಇವರಿಗೆ ಮಾಡಿದ್ರೆ ಬೆಸ್ಟ್ ಡಾಕ್ಟರ್ ಅಂತ ಸರ್ಟಿಫಿಕೇಟ್ ಕೊಟ್ಟು ಮ್ಯಾಲೆ 5,000 ರೂಪಾಯಿ 1,00,000 ರೂಪಾಯಿ ಮನೆಯಲ್ಲಿ ತರಕಾರಿ ಎತ್ತಿದ್ರೆ ನೀವು ಅವ್ರಿಗೆ ಶಿಕ್ಷೆ ಕೊಡ್ಲಿ. ನನಗೆ ಯಾಕೆ ಚಾಕು ಉಪಯೋಗ ಮಾಡಿದ್ರೆ ಶಿಕ್ಷೆ ಕೊಟ್ಟಿರಿ? ಯಾಕೆ? ಅದೇ ಕರ್ಮ, ಅದೇ ಚಾಕು, ಅದೇ ಕರ್ಮ, ಅದೇ ಜಗತ್ತು, ನನಗೆ ಯಾಕೆ ಶಿಕ್ಷೆ? ಅವಾಗ ನೀವು ಹೇಳ್ತೀರಿ ಅವರೆಲ್ಲರೂ ಅಹಿತವಾದದ್ದೇನೂ ಮಾಡಲಿಲ್ಲ, ಅವರೆಲ್ಲರೂ ಇಷ್ಟವಾದ ಕರ್ಮ ಮಾಡುತ್ತಾರೆ. ನೀವು ಅಹಿತವಾದ ಕರ್ಮ ಮಾಡಿ, ಆಘಾತಕರವಾದ ಕೆಲಸ ಮಾಡಿ. ಅಲ್ಲಪ್ಪ ಚಾಕು ಅದೇ ಅಲ್ವೋ, ಕೆಲಸ ಚುಚ್ಚೋದೇ ಅಲ್ವೋ, ಆ ಚುಚ್ಚೋದ್ರೊಳಗೆ ಆಘಾತಕಾರಿ ಅಂತ ಬರ್ದಿರ್ತದ? ಆವಾಗ ನಾವು ಹೇಳ್ತೀವಿ ಮೋಟಿವ್ ಬಿಹಾರ್, ವಾಟ್ ಇಸ್ ದಿ ಮೋಟಿವ್, ಉದ್ದೇಶ ಏನು ಸ್ವಾಮಿ? ಅವರು ಹೊಟ್ಟೆ ಕೊಯ್ಬೇಕಾದ್ರೆ ಕೊಲ್ಲಬೇಕು ಅಂತ ಕೊಯ್ದಿಲ್ಲ, ಉದ್ದೇಶ ಏನಿತ್ತು? ಬದುಕಿಸಬೇಕು ಅಂತ ಉದ್ದೇಶ ಇತ್ತಪ್ಪ. ಇವನು ಸೈನಿಕ ಆ ಮಿಲಿಟರಿಯಲ್ಲಿ, ಅವನು ಹೋಗಿ ಆ ಶತ್ರುವಿಗೆ ಹಾಕಬೇಕಾದ್ರೆ ಅವನ ಶತ್ರು ಅವನನ್ನು ಕೊಲ್ಲಬೇಕು ಅಂತಾನೆ ಹಾಕಿದ್ದು. ಅವನಿಗೆ ಅಧಿಕಾರ ಇದೆ, ಆ ಅಧಿಕಾರವನ್ನು ಉಪಯೋಗಿಸಿಕೊಂಡು ಸ್ವಾಮಿ ನೀವು ಹಾಕಿರಲ್ಲ, ನಿಮಗೇನು ಉದ್ದೇಶ ಇತ್ತು? ಬದುಕಿಸೋದು ಉದ್ದೇಶ ಇತ್ತ? ಇಲ್ಲ. ಕೊಲ್ಲುವುದೇ ನಿಮ್ಮ ಉದ್ದೇಶ, ಕೊಲೆ ಮಾಡುವುದೇ ನಿಮ್ಮ ಉದ್ದೇಶ. ಮೋಟಿವ್ ವಿಲ್ ಡಿಸೈಡ್, ನಾಟ್ ದ ಆಕ್ಷನ್. ಲಾ ಪಾಯಿಂಟ್, ಕ್ರಿಮಿನಲ್ ಲಾ ಪಾಯಿಂಟ್ ಬರ್ತದೆ. ಮೋಟಿವ್ ಉದ್ದೇಶ ಅದು ನಿರ್ಣಯಿಸ್ತದೆ. ನೀನು ಮಾಡಿದ ಕೆಲಸ ನಿರ್ಣಯಿಸೋದಿಲ್ಲ, ನೀನು ಯಾವ ಉದ್ದೇಶದಿಂದ ಮಾಡುತ್ತಿಲ್ಲ. ಹೀಗಾಗಿ ನಾ ಬ್ರಾಕೆಟ್ ಒಳಗೆ ಅಂತ ಹೇಳಿದ್ನಲ್ಲ, ಏನ್ ಬ್ರಾಕೆಟ್ ಒಳಗೆ ಅಂತಂದ್ರೆ, ಆ ಪವಿತ್ರ ಗ್ರಂಥಗಳಲ್ಲಿ ಏನು ಕೆಲಸಗಳನ್ನ ಮಾಡು ಅಂತ ಹೇಳಿಕೊಟ್ಟಿದ್ದಾರೋ ಆ ಕೆಲಸಗಳನ್ನ ಮಾಡೋಣ, ಮಾಡಲಿಕ್ಕೆ ಬೇಕು. ಆದ್ರೆ ಬ್ರಾಕೆಟ್ ಒಳಗೆ ಏನ್ ಹೇಳಿದೆ, ರಾಷ್ಟ್ರಕ್ಕೂ ಸಮಾಜಕ್ಕೂ ಬಂಧು ಮಿತ್ರಾದಿಗಳಿಗೂ ಮತ್ತು ನನಗೂ ಹಿತವಾಗುವಂತೆ ಮಾಡು. ಈ ಪ್ರಕಾರ ನಮ್ಮ ಧರ್ಮ ಗ್ರಂಥಗಳು ನಮಗೆ ಕರ್ಮಗಳನ್ನು ಹೇಳಿಕೊಟ್ಟಿವೆ. ಆ ಕರ್ಮಗಳನ್ನು ಮೂರು ಭಾಗವಾಗಿ ವಿಂಗಡಿಸುತ್ತಾರೆ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಪ್ರಾಯಶ್ಚಿತ್ತ ಕರ್ಮ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಪ್ರಾಯಶ್ಚಿತ್ತ ಕರ್ಮ. ನಿತ್ಯ ಕರ್ಮ ಅಂದ್ರೆ ನಿತ್ಯವೂ ತಪ್ಪದೇ ಮಾಡಿಕೊಂಡು ಹೋಗುವ ಕರ್ಮ. ನಿತ್ಯವೂ ತಪ್ಪದೇ ಮಾಡಿಕೊಂಡು ಹೋಗಬೇಕಾದ ಕರ್ಮ. ಅವರವರ ಓಣಿಯಲ್ಲಿ, ಅವರವರ ಕೇಳಿಗಳಲ್ಲಿ, ಅವರವರ ಸಂಪ್ರದಾಯಗಳಲ್ಲಿ, ಅವರವರ ಕರ್ಮದಲ್ಲಿ ಹೀಗೆ ನಿತ್ಯವೂ ನೀ ಇರ್ಬೇಕಪ್ಪ ಅಂತ ಹೇಳಿಕೊಡಲಾಗಿದೆ. ಅವಕ್ಕೆ ನಿತ್ಯ ಕರ್ಮ ಅಂತ ವೈದಿಕ ರೀತಿ ನಾನು ಇಂಟರ್ಪ್ರಿಟೇಷನ್ ಕೊಡಬೇಕಾಗಿದ್ರೆ, ವ್ಯಾಖ್ಯಾನ ಮಾಡಬೇಕಾಗಿದ್ದಲ್ಲಿ, ಸಂಧ್ಯಾವಂದನ ಇದು ನಿತ್ಯ ಕರ್ಮ. ಸಂಧಿ ಸಮಯದಲ್ಲಿ ಸಲ್ಲಿಸುವ ಪ್ರಾರ್ಥನೆಗೆ ಸಂಧ್ಯಾವಂದನ ಅಂತ ಸಂಧಿ ಸಮಯ. ಸಂಧಿ ಸಮಯ ಅಂದ್ರೆ ಯಾವುದು? ರಾತ್ರಿ ಕಳೆದು ಹಗಲು ಒಡಗೂಡುವ ಸಂಧಿ. ಬಿಟ್ವೀನ್ 5:30 and 6 ಆರ್ ಇವನ್ 6:30, ಓಕೆ, ಅದು ಸಂಧಿ ಸಮಯ. ಬೆಳಗಿನ ಸಮಯ ಕಳೆದು ಅಪರಾಧದ ಸಮಯ ಕೂಡುವ ಸಮಯ. ಬಿಟ್ವೀನ್ 12 and 12:30 ಆರ್ ಇವನ್ 1:00, ಓಕೆ, ಸಂಧಿ ಸಮಯ. ಹಗಲು ಕಳೆದು ರಾತ್ರಿ ಕೂಡುವ ಸಮಯ ಯಾವುದು? ಸಂಧ್ಯಾ, ಸಂಧಿ, ಸೂರ್ಯ ಅಸ್ತವಾಗುವ ಇವಕ್ಕೆ ಸಂಧಿ ಕಾಲಗಳು ಅಂತ ಹೇಳಿ. ಈ ಸಂಧಿ ಕಾಲದಲ್ಲಿ ಒಂದು ವಿಶಿಷ್ಟವಾದ ಪ್ರಾರ್ಥನೆಯನ್ನ ಮಾಡಿ ಈ ಪಂಚಮಹಾಭೂತಗಳನ್ನ ಧ್ಯಾನಿಸಿ ಅವರಿಗೆ ಅರ್ಘ್ಯವನ್ನು ಸಮರ್ಪಿಸಬೇಕು. ಇದು ಸಂಧ್ಯಾವಂದನ. ಅವನು ಸೂರ್ಯನಾರಾಯಣನು ಪವಿತ್ರ ಸೂರ್ಯನಾರಾಯಣ ಆಗಿದ್ದರಿಂದಾಗಿ ಗಾಯತ್ರಿ ಜಪವನ್ನು ಮಾಡಬೇಕು. ಯಾರು ಮಾಡಬೇಕು? ಮುಗಿಸೋದು ಸರಿಯೇ, ಮುಮುಕ್ಷು ಒಂದೇ ಇದ್ದವ್ರು ಮಾಡಬಾರ್ದು. ಎಲ್ಲರು, ಎಲ್ಲರು ಅಂದ್ರೆ ಯಾರು ಹೇಳ್ಬಿಡ್ತಾರೆ? ಎಲ್ಲ ಬ್ರಾಹ್ಮಣರು. ಮರಗಯ ಗಿರಿಗಯ ಊರ ನಾಶ ಹೋಗ್ಯ ಹಂಗ ಹೇಳೇ ಇಲ್ಲ. ಏನ್ ಹೇಳ್ತಾ ಇದ್ದೀನಿ, ಯಾರ್ಯಾರಿಗೆ ಕರ್ಮದ ಸ್ವಾತಂತ್ರ್ಯತೆ ಇದೆಯೋ ಅವರವರಿಗೆ ಮಾರ್ಗದರ್ಶನದ ಅವಶ್ಯಕತೆ. ಈಗ ನಿರ್ಧಾರ ಮಾಡಿ, ಯಾರಿಗೆ ಹೇಳಿದ್ದದು? ಕರ್ಮದ ಸ್ವಾತಂತ್ರ್ಯ ಯಾರಿಗಿದೆಯೋ ಅವರಿಗೆ ಧರ್ಮದ ಮಾರ್ಗದರ್ಶನ. ಅಂದ್ರೆ ಯಾರಿಗನ್ನಾಯ್ತು? ಮನುಷ್ಯ, ಹೌದಾ? ಮಾನವನಿಗೆ. ಈಗ ಈ ಮಾನವನಿಗೆ ಈ ಮಾರ್ಗದರ್ಶನ ಆ ಧರ್ಮದಿಂದ ಏನಂತ ಬರ್ತದೆ? ತ್ರಿಕಾಲ ಸಂಧ್ಯಾ ವಂದನ ಮಾಡುವಂತ ಬರ್ತದೆ. ಯಾರಿಗೆ ಇದು ಹೇಳಿದ್ದು? ಮಾನವನಿಗೆ. ಇವ್ರು ಮಾಡ್ಬೇಕು, ಇವ್ರು ಮಾಡಬಾರ್ದು, ಇವ್ರು ಇಷ್ಟು ವರ್ಷ ಅದ್ ಮಾಡ್ಬೇಕು, ಇವ್ರು ಮದುವೆ ಆಗ್ಲಿ ಅಂತ ಮಾಡ್ಬೇಕು, ಮದುವೆ ಆಧಾರ ಮಾಡಬಾರ್ದು, ಇಲ್ಲೇ ಇಲ್ಲ. ಪಂಚಮಹಾಭೂತಗಳು ನಮಗೇನು ಲಭ್ಯವೆಯೋ ಅವುಗಳನ್ನ ಪ್ರಾರ್ಥಿಸಿ ಅವರಿಗೆ ನಾವು ಪ್ರಾರ್ಥನೆಯಿಂದ ತೃಪ್ತಿ ಪಡಿಸೋದಾಗಿದೆ. ಆ ಪ್ರಾರ್ಥನೆ ಮಾಡಿದಾಗ ಆ ನೀರನ್ನ ನಾವಲ್ಲಿ ಬಿಡುತ್ತೇವೆ. ಅದಕ್ಕೆ ಅರ್ಘ್ಯ ಅಂತ ಕರೀತಾರೆ. ನಿತ್ಯವೂ ಮಾಡಲೇಬೇಕಾದ ಕರ್ಮಗಳನ್ನ ಮಾಡಿಕೊಂಡು ಹೋಗುವಂತಾಗಿದ್ರೆ ಅದಕ್ಕೆ ನಿತ್ಯ ಕರ್ಮ ಅಂತ. ನಮಗೆಲ್ಲ ಹೆಸರಿಡ್ತಾರೆ ನಾಮಕರಣ. ನಿತ್ಯ ಕರ್ಮವು ನಿಮಿತ್ತ ಮಾತ್ರ, ನಿತ್ಯ ನಿಮಿತ್ತ. ಅದು ಯಾವುದೋ ಒಂದು ನಿಮಿತ್ತ ಇರ್ತದೆ, ಆ ದಿವಸ ನಮಗೆ ನಾಮಕರಣವಾಗ. ಮದುವೆ ನಿತ್ಯ ಕರ್ಮವು ಒಂದು ನಿಮಿತ್ತ. ಹೇಳ್ರಿ, ಮದುವೆ ನಿತ್ಯ ಕರ್ಮವೋ ನಿಮಿತ್ತ ಕರ್ಮ? ನಿಮಿತ್ತ ಮಾತ್ರವಾಗಿ ಒಂದು ಸಲ ಇಡೀ ಜೀವನದಲ್ಲಿ ಒಂದು ಸಲ ಆಗೋದಿರ್ತದೆ. ಅದಕ್ಕೆ ನೈಮಿತ್ತಿಕ ಕರ್ಮ. ನೈಮಿತ್ತಿಕ ಕರ್ಮ ಅದರ ಮದುವೆ ಎಷ್ಟು ಸಲ ಜೀವನದೊಳಗೆ? ಜೀವನದಲ್ಲಿ ಮದುವೆ ಎಷ್ಟು ಸಲ? ಒಂದೇ ಸಲ. ಹಾ, ಎರಡನೇ ಸಲ ಇಲ್ಲ, ಮೂರು ನಾಲ್ಕು ಅಂತೂ ಇಲ್ಲೇ ಇಲ್ಲ. ಜವಳ, ಉಪನಯನ, ಇವುಗಳಿಗೆ ಷೋಡಶ ಕರ್ಮಗಳು ಅಂತ ಕರೀತಾರೆ. ಷೋಡಶ ಅಂದ್ರೆ ಹದಿನಾರು ಕರ್ಮಗಳು. ಈ ಹದಿನಾರು ಕರ್ಮಗಳು ಸೇರಿ ನೈಮಿತ್ತಿಕ ಕರ್ಮಗಳು. ಆಲ್ಮೋಸ್ಟ್ ಎಲ್ಲ ಪವಿತ್ರ ಧರ್ಮಗಳಲ್ಲಿ ಈ ಮಾರ್ಗದರ್ಶನಗಳಿವೆ. ನಾವು ನಾಮಕರಣ ಅಂತೇವಿ, ಅವರು ಕ್ರೆಡಲ್ ಸೆರೆಮನಿ ಅಂತ. ಕ್ರೆಡಲ್ ಸೆರೆಮನಿ ಅಂದ್ರೆ ತೊಟ್ಟಿನಲ್ಲಿ ತೂಗೋದು. ಎಲ್ಲ ಧರ್ಮದಲ್ಲೇ ಇದೆ ನೈಮಿತ್ತಿಕ ಕರ್ಮ ಮಾಡ್ಲಿಕ್ಕೆ. ಏನಾದ್ರೆ ನಿತ್ಯ ಕರ್ಮ, ನೈಮಿತ್ತಿಕ. ಇನ್ನು ಮೂರನೇದು ಬರ್ತದೆ, ಯಾವ್ದು ಹೇಳ್ರಿ? ಕಾಮ್ಯ ಕರ್ಮ. ಕಾಮ್ಯ ಕರ್ಮ ಅಂದ್ರೆ ನಿನ್ನ ಒಳಗೆ ಏನೇನು ಕಾಮಗಳನ್ನ ಕಾಮಿಸುವುದಾಗಿದೆಯೋ, ಬಯಕೆಗಳನ್ನ ಬಯಸುವುದು ಆಗಿದೆಯೋ, ತಪ್ಪೇನೂ ಇಲ್ಲ. ಅವತ್ತು ಬಯಕೆಗಳನ್ನ ನೀನು ಬಯಸಬಹುದು. ಆದರೆ ಧರ್ಮ ಸಮ್ಮತವಾಗಿ ಆ ಕರ್ಮಗಳನ್ನು ಮಾಡ. ಧರ್ಮ ಸಮ್ಮತವಾಗಿ ಇದೆ. ಶಕುನಿಯಲ್ಲಿಯೂ ಕೂಡ ಇದೇ ವೀಕ್ನೆಸ್ ಇದೆ. ಧರ್ಮರಾಯನಲ್ಲಿಯೂ ಕೂಡ, ಯುಧಿಷ್ಠಿರನಲ್ಲಿ ಕೂಡ ಇದೇ ವೀಕ್ನೆಸ್ ಇದೆ. ಏನು? ಲೆಕ್ಕ ಆಡುವುದು, ಪಗಡೆ ಆಡುವ ವೀಕ್ನೆಸ್ ಇಬ್ಬರಿಗೂ ಇದೆ. ಶಕುನಿಗೂ ಈ ವೀಕ್ನೆಸ್ ಇದೆ, ಯುಧಿಷ್ಠನಿಗೂ ಈ ವೀಕ್ನೆಸ್. ಆದರೆ ಯುಧಿಷ್ಠಿರನು ಈ ಪಗಡೆ ಆಟದ ಬಗ್ಗೆ ಭಾರಿ ಆಸೆ, ಭಾರಿ ಕಾಮ, ಭಾರಿ ಬಯಕೆ, ಆಡಬೇಕನ್ನೋ ಉತ್ಸಾಹ ಭಾರಿ ಭಾರಿ ಪ್ರಮಾಣದಲ್ಲಿ ಇದ್ದರೂ ಕೂಡ ಧರ್ಮ ಸಮ್ಮತವಾಗಿಯೇ ಕೊನೆಯ ಕ್ಷಣದವರೆಗೂ ಆಟ ಆಡ. ಶಕುನಿಯು ಅದೇ ಆಟವನ್ನು ಆಡ್ತಾನೆ. ಹೇಗಾಡ್ತಾನೆ? ಮೋಸ, ವಂಚನೆ, ಅಧರ್ಮದಿಂದ ಆದವನ. ಇಲ್ಲೇನು ಹೇಳ್ತಾರೆ? ಕಾಮ್ಯ ಕರ್ಮ ಉತ್ತಮ, ಆದರೆ ಅಧರ್ಮದಿಂದ ಅಲ್ಲ. ಧರ್ಮದಿಂದ ಎಲ್ಲ ಆಶೆಗಳನ್ನು ತೀರಿಸಿ ಕಾಮ್ಯ. ನಾಲ್ಕನೇದು ಪ್ರಾಯಶ್ಚಿತ್ತ ಕರ್ಮ. ಇಷ್ಟೆಲ್ಲ ಗಮನವಿಟ್ಟು ಇಷ್ಟೆಲ್ಲ ಜ್ಞಾನವನ್ನು ಹೊಂದಿ ಇಷ್ಟೊಂದು ಎಚ್ಚರದಿಂದ ನಾವು ಕರ್ಮಗಳಲ್ಲಿ ತೊಡಗಿದ್ದರೂ ಕೂಡ ನಮ್ಮಿಂದ ಆಗಬಾರದ ಅನೇಕ ಘಟನೆಗಳು ಜರುಗುತ್ತವೆ. ಮಾಡಬಾರದ ಕರ್ಮಗಳನ್ನು ಮಾಡಿಬಿಡುತ್ತೇವೆ, ಜರುಗಬಾರದು ಜರುಗಿಬಿಡುತ್ತದೆ. ಏನ್ ಮಾಡೋದಪ್ಪ, ಜರುಗಿಬಿಡುತ್ತಲ್ಲ, ಏನ್ ಮಾಡೋದು? ಪಶ್ಚಾತ್ತಾಪ ಪಡುವುದರ ಬದಲು ಪ್ರಾಯಶ್ಚಿತ್ತವನ್ನ ಮಾಡಿದ್ದೇವೆ. ಪ್ರಾಯಶ್ಚಿತ್ತ ಕರ್ಮಗಳು ಇವು ನಾಲ್ಕು ಕರ್ಮಗಳು. ವೇದೋಕ್ತ ಕರ್ಮಗಳನ್ನು ಆಚರಿಸಬೇಕು. ವೇದೋಕ್ತ ಏನು? ವೇದೋಕ್ತ ಕರ್ಮಗಳು ತದ್ ಉದಿತ ಉದಿತಂ ಕರ್ಮಸು ಅನುಷ್ಠೀಯತ. ಏನವು ವೇದೋಕ್ತ ಕರ್ಮಗಳು? ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ ಮತ್ತು ಪ್ರಾಯಶ್ಚಿತ್ತ. ಇವೆಲ್ಲ ಬರ್ತವೆ. ಗಂಗೆಯಲ್ಲಿ ಹೋಗಿ ಬರ್ಬೋದು, ಯಮುನೆಯಲ್ಲಿ ಹೋಗ್ಬೋದು, ಕೃಷ್ಣಾ ನದಿಯಲ್ಲಿ ಹೋಗ್ಬೋದು, ಪಾಂಡುರಂಗರ ದರ್ಶನ ಮಾಡ್ಕೊಂಡು ಬರ್ಬೋದು, ಪಿಲಿಗ್ರಿಮ್ಸ್ ಹೋಗ್ಬೋದು, ಯಾತ್ರಾ ಕ್ಷೇತ್ರ ಹೋಗ್ಬೋದು. ಇವೆಲ್ಲ ಪ್ರಾಯಶ್ಚಿತ್ತದಲ್ಲಿ ತಿರುಪತಿ ಹೋಗಿ ಕುಲ್ಲಾ ಬಿಟ್ಟು ಬರೋದು, ಕುಲ್ಲಾ ಪಟ್ಟು ಬರ ಬಿಟ್ಟು ಬರೋದು, ಪ್ರಾಯಶ್ಚಿತ್ತ ತಪ್ಪಿಲ್ಲ. ನಿತ್ಯ ಕರ್ಮ ನಾ ಮಾಡೋದಿಲ್ಲ, ಯಾಕೆ ಮಾಡ್ಬೇಕು? ನಾ ಮಾಡಂಗಿಲ್ಲ. ಏನ್ ವೇದ ಬಂದು ನೋಡ್ತೇನೆ, ನಾ ಮಾಡೇನಾಗಿಲ್ಲ, ನಾ ಮಾಡೋದಿಲ್ಲ. ಏನ್ ಸಿಗ್ತದೆ ಮಾಡಿದ್ರೆ? ಏನೂ ಸಿಗೋದಿಲ್ಲ. ಒಂದು ವಿಚಿತ್ರವಾದ ಕರ್ಮ, ನಿತ್ಯ ಕರ್ಮ. ಆ ಕರ್ಮವನ್ನು ಮಾಡುವುದರಿಂದ ಏನೂ ಫಲ ಇಲ್ಲ, ಫಲವೇ ಇಲ್ಲ. ನೀವೇ ಹೇಳಿದಂತೆ ಫಲವೇ ಇಲ್ಲ ಅಂದಮೇಲೆ ಆ ಕರ್ಮ ಮಾಡಬೇಕು. ಆ ಕರ್ಮ ಮಾಡೋದು ಮಾಡುವುದನ್ನ ಮಾಡದೆ ಹೋದರೆ ಪಾಪ ಫಲ ಇಲ್ಲ. ಮಾಡಬೇಕಾದದ್ದನ್ನ ಮಾಡದೆ ಹೋದರೆ ಪಾಪ ಫಲ ಇದೆ. ಚಂದಿದ ಲಾಜಿಕ್. ಮಾಡಬೇಕಾದದ್ದನ್ನ ಮಾಡದೆ ಹೋದರೆ ಪಾಪ ಫಲ ಇದೆ, ಮಾಡಿದ್ದೇ ಆದರೆ ಅದಕ್ಕೆ ಯಾವ ಫಲವೂ ಇಲ್ಲ. ಸಂಧ್ಯಾ ವಂದನ ಫಲ ಏನು? ಏನೂ ಇಲ್ಲ. ಅದಕ್ಕೆ ಯಾಕೆ ಮಾಡ್ಬೇಕಂತಂದ್ರೆ ಫಲನೇ ಇಲ್ಲ. ಬಿಟ್ರೆ ಮಾತ್ರ ನಿನಗೆ ಫಲ ಇದೆ. ಏನು ಫಲ ಪಾಪ? ಇದಕ್ಕೆ ಅಕರಣೆ ಪ್ರತ್ಯವಾಯ ಅಂತ ಅಕರಣೆ. ಅಕರಣೆ ಮಾಡದೆ ಹೋದರೆ ಪ್ರತ್ಯವಾಯ ಪಾಪ ಫಲ ಇದೆ. ಮಾಡಿದರೆ ಏನೂ ಫಲ ಇಲ್ಲ, ಮಾಡದೆ ಹೋದರೆ ಫಲ ಇಲ್ಲ. ಹೆಂಗಪ್ಪ ಇದನ್ನು ಲಾಜಿಕರೇ ಅರ್ಥ ಮಾಡಿ? ಉದಾಹರಣೆಗೆ ಸಂಧ್ಯಾ ವಂದನ ಮಾಡಿದರೆ ಏನು ಫಲ ಇಲ್ಲ, ಮಾಡದೆ ಹೋದ್ರೆ ಫಲ ಏನು? ಪಾಪ. ನಿತ್ಯ ಗಾಯತ್ರಿ ಜಪ ಮಾಡಿದರೆ ಏನೂ ಫಲ ಇಲ್ಲ, ಗಾಯತ್ರಿ ಜಪ ಮಾಡದೆ ಹೋದ್ರೆ ಫಲ ಇದೆ. ಏನು ಫಲ? ಪಾಪ. ಏನು ಸ್ವಾಮಿ ಲಾಜಿಕಲ್ಲಿ ಸೃಷ್ಟಿ ಆಗೋದಿಲ್ಲ. ಅದು ಇಲ್ಲದ ಹಾಗೆ ಏನು ಮಾಡಿದ್ರೆ ಲಾಜಿಕಲ್ ಫಿಟ್ ಮಾಡ್ಬೋದು. ಬೆಳಿಗ್ಗೆ ಆರರಿಂದ ಆರು ಕಾಲು ಗಾಯತ್ರಿ ಜಪ ಮಾಡ್ಬೋದು. ಸ್ವಾಮಿ ಏನ್ ಸಿಗ್ತದೆ? ಏನು ಸಿಗುತ್ತೆ, ಫಲನೇ ಇಲ್ಲ. ಅದಕ್ಕೆ ನಾವು ಮಾಡೋದಿಲ್ಲ. ಮಾಡದೆ ಹೋದರೆ ಪಾಪ ಫಲ ಇಲ್ಲ. ಇದೇನು ವಿಚಿತ್ರ? ಏನಾದ್ರೂ ಮಾಡಿದ್ರೆ ಫಲ ಇರ್ತದೆ, ಕೆಟ್ಟದ ಮಾಡ್ಲಿ ಒಳ್ಳೇದ ಮಾಡ್ಲಿ ಮಾಡಿದ್ರೆ ಫಲ ಇರ್ತದೆ. ಏನನ್ನು ಮಾಡದೆ ಹೋದ್ರೆ ಫಲ ಏನು? ಪಾಪ ಫಲ. ಯಾಕೆ ಪಾಪ ಫಲ? ಏನನ್ನ ಯಾವಾಗ ಏನನ್ನ ಮಾಡಬೇಕು ಅಂತ ಹೇಳುತ್ತಾರೋ ಅದನ್ನ ಮಾಡದೆ ಹೋದಾಗ ಆ ಸಮಯದಲ್ಲಿ ಇನ್ನೇನೋ ಮಾಡ್ತೇವೆ, ಅದು ಪಾಪ. ಗಾಯತ್ರಿ ಜಪ ಆರರಿಂದ ಆರು ಕಾಲು ಮಾಡಬೇಕು. ಅಯ್ಯಾ ಯಾಕೆ ಮಾಡ್ಬೇಕು? ಮಾಡಂಗಿಲ್ಲ. ಮತ್ತೆ ಏನಪ್ಪ ಇನ್ನು ಮತ್ತೆ ಮಾಡುತ್ತೀನಿ? ಪಾಪ ಫಲ. ಮಾಡಬೇಕಾದ ಸಮಯದಲ್ಲಿ ನಾನು ಮಾಡದೆ ಹೋದಾಗ ಬೇರೆ ಇನ್ನು ಏನನ್ನು ಆ ಸಮಯದಲ್ಲಿ ಮಾಡ್ತಾರಲ್ಲ ಅದು ಪಾಪ. ಲಾಜಿಕ್ ಹೇಗಿಲ್ಲ? ಕರಣೆ ಪ್ರತ್ಯವಾಯ ಮಾಡಬಾರದು. ಮಾಡಿಕೊಂಡು ಹೋಗಬೇಕಾದ ಸಮಯದಲ್ಲಿ ಏನನ್ನ ಮಾಡಿಕೊಂಡು ಹೋಗಬೇಕು ಅಂತಿದ್ಯೋ ಅದನ್ನು ನಾನು ಮಾಡಿಕೊಳ್ಳದಿದ್ದರೆ ಆ ಸಮಯದಲ್ಲಿ ಮಾಡಬಾರದನ್ನ ಮಾಡುತ್ತೇನೆ, ಅದು ಆ ಫಲವನ್ನು ಕೊಡ್ತದೆ, ಅದು ಪಾಪ. ಇವು ನಾಲ್ಕು ಕರ್ಮಗಳು: ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಪ್ರಾಯಶ್ಚಿತ್ತ ಕರ್ಮ. ತದ ಉದಿತಂ ಕರ್ಮಸು ಅನುಷ್ಠೀಯತಾಂ. ಈ ಪ್ರಕಾರವಾಗಿ ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾವೋ ಈ ಪವಿತ್ರ ಗ್ರಂಥಗಳು ಆ ಮಾರ್ಗದರ್ಶನವನ್ನು ನಾವು ಅನುಸರಿಸಿಕೊಂಡು ಹೋಗಬೇಕು. ಇದು ಅನುಸರಿಸಿಕೊಂಡು ಹೋಗುದು. ಹೀಗೆ ನಾವು ಅನುಸರಿಸ್ತಾ ಇರುವಾಗ ಮೂರನೇ ಸಾಲ ಸುಂದರವಾಗಿ ತೇನ ಈಶಸ್ಯ ವಿಧೀಯತ. ತೇನ ಈಶಸ್ಯ ವಿಧೀಯತ. ನಾವು ಎಷ್ಟು ಮಂದಿ ಬಂದೀಗ ಮಾಡಿಕೊಂಡು ಹೋಗಬೇಕಾದ ಕರ್ಮಗಳನ್ನ ಮಾಡಿಕೊಂಡು ಹೋಗೋಣ ಅಲ್ಲಿ ತನಕ ಬಂದಿದೆ. ಈ ಮಾಡಿಕೊಂಡು ಹೋಗಬೇಕಾದ ಕರ್ಮಗಳನ್ನ ಅನುಸರಿಸಿಕೊಂಡು ಹೋಗುವ ಸಮಯದಲ್ಲಿ ನಾನು ಮಾಡ್ತಾ ಇದ್ದೇನೆ ಅನ್ನುವ ಅಭಿಮಾನ ಇರುತ್ತೇನ ಈಶಸ್ಯ ವಿಧೀಯತ. ಅವುಗಳನ್ನ ಭಗವಂತನಿಗೆ ಸಮರ್ಪಿಸಬೇಕು. ನಾನು ಮಾಡ್ತೇನೆ ಅಭಿಮಾನ ಬೇಡ, ನಾನು ನೈಷ್ಠಿಕ ಅನ್ನುವ ಅಭಿಮಾನ ಬೇಡ, ನಾನು ಧಾರ್ಮಿಕ ಅನ್ನುವ ಅಭಿಮಾನ ಬೇಡ, ನಾನು ಆಧ್ಯಾತ್ಮಿಕ ಅನ್ನುವಂಥ ಅಭಿಮಾನ ಬೇಡ, ನಾನು ಉತ್ತಮನಾದಂಥ ಸಂಸಾರಸ್ಥ ಅನ್ನುವ ಅಭಿಮಾನ ಬೇಡ. ನೀನ್ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದೀಯಾ ಫ್ಯಾಮಿಲಿಯನ್ನ, ನೋ ಪ್ರಾಬ್ಲಮ್. ಆದರೆ ಆ ಅಭಿಮಾನ ಬೇಡ. ಆ ಅಭಿಮಾನ ಇರಬಾರದು ಅನ್ನೋದು ಒಂದೇ ಒಂದು ಆಂಟಿಡ್ಯೂಟ್, ಅತಿ ಸುಲಭವಾದ ಒಂದೇ ಒಂದು ಅದಕ್ಕೆ ಪರಿಹಾರ ಏನು? ಈಶ್ವರ. ಭಗವಂತನಿಗೆ ಸಮರ್ಪಿತ ಸುಲಭ ಇದೆ. ನೀವೇನ್ ಮಾಡ್ತೀರಾ? ಯಾರು ಚಂದ ಚಂದ ನಿಮ್ಮದೇ ತೋಟ, ನಿಮ್ಮದೇ ತೋಟ, ನೀವೇ ನೀರು ಹಾಕಿ ಗಿಡವನ್ನು ಬೆಳೆಸಿರ್ತೀರಾ, ಸುಂದರವಾದ ಹೂಗಳನ್ನು ಬಿಡ್ತಾ ಇರ್ತದೆ, ಬೆಳಿಗ್ಗೆ 5ವರೆಗೆ ಹೂಗಳನ್ನು ನೀವೇ ಆಯ್ಸ್ಕೊಡ್ತೀರಾ, ಚೇತನ ಮಾರ್ಗ ನೋಡ್ತಿರ್ತೇನೆ. ಬಂದು ಆ ಕಪ್ಪ ಗಾಡಿ ಹಾಕ್ತಾನೆ, ಅಲ್ಲಿಂದ ಕೂತಾನೆ, ನಾನು ಕೆಳಗೆ ನೋಡ್ತಿರ್ತೇನೆ. ಅವನಿಗೂ ಬಂತ, ಅವನಿಗೆ ಲಕ್ಷಣದಿಲ್ಲ, ಕತ್ಲೇ ಇರ್ತದೆ. ನಾನೇ ಬೆಳೆದ ತೋಟ, ನನ್ನದೇ ಗಿಡ, ನಾನೇ ಬೆಳೆಸಿದ ಹೂವು, ನಾನೇ ಆಯ್ದುಕೊಂಡ ಹೂವು, ಕಿತ್ತುಕೊಂಡ ಹೂವು, ನನ್ನದೇ ಆದ ಒಂದು ಸ್ವಚ್ಛ ಸುಂದರವಾದ ಕತ್ತೆಯಲ್ಲಿ ಇಟ್ಟುಕೊಂಡು ಅದನ್ನು ತಗೊಂಡು ಹೋಗಿ ಭಗವಂತನಿಗೆ ಕೊಡಬೇಕಾದ್ರೆ ನಾವು ಯೋಗೀಶನ ಕೇಳ್ಕೊಡ್ತೀವಿ. ಅವನು ಯೋಗೀಶ್ ತಗೊಂಡೋಗಿ ಭಗವಂತನ ಪಾದಕ್ಕೆ ಏರಿಸ್ತಾನೆ, ಇಲ್ಲಿ ಭಕ್ತ ಬಂದಾನೆ, ತನ್ನ ಪ್ರಾರ್ಥನೆಯನ್ನ ಪಾದಕ್ಕೆ ಇಡ್ತಾ ಇದ್ದಾನೆ, ಅದು ಏರಿದ್ರೆ ಕೈ ಬಿಡುತ್ತಾನೆ, ಬಂದು ತೀರ್ಥ ಪ್ರಸಾದ ಬೇಕಾದ್ರೆ ಚೇತನ ಕೇಳ್ತಾನೆ, ಒಂದು ಪ್ರಸಾದ ಕೊಡಿ. ಆವಾಗ ಮತ್ತೆ ಹೋಗ್ತಾನೆ ಯೋಗೀಶ, ಇಲ್ಲಿ ನಿನ್ನ ಭಕ್ತ ಏನನ್ನು ಪ್ರಾರ್ಥಿಸ್ತಾ ಇದ್ದಾನಪ್ಪ, ನಿನ್ನ ಅನುಗ್ರಹಕ್ಕಾಗಿ ಕಾಯ್ಕೊಂಡಿದ್ದಾನೆ, ಆದ್ದರಿಂದ ನೀನು ಅವನಿಗೆ ಪ್ರಸಾದ ಕೊಡುವಂತದ್ದು ಕಣ್ಣು ಮುಚ್ಚಿ ತಗೊಳ್ತಾನೆ. ಏನ್ ತಗೊಳ್ತಾನೆ? ಅದೇ ಹೂವನ್ನ ಕಿತ್ಕೊಳ್ತಾನೆ. ಆ ಹೂವನ್ನ ತಂದು ನಚಿಕೇತನ ಕೈಯಲ್ಲಿ, ನಚಿಕೇತನ ಚೇತನ ಕೈಯಲ್ಲಿ ಕೊಡ್ತಾನೆ. ಚೇತನ ಕೈಯಲ್ಲಿ ಕೊಟ್ಟಾಗ ಇದು ನನ್ನ ಹೂವನ್ನು ಸ್ವೀಕರಿಸ್ತಾನೋ, ಭಗವಂತನ ಪ್ರಸಾದ ಅಂತ ಹೇಳ್ತಾರೆ. ಎಷ್ಟು ಚಂದ ನೋಡಿ, ಚಂದ ಬೆಳೆದದ್ದು ನೀನ, ಗಳಿಸಿದ್ದ ನೀನ, ಕಿತ್ಕೊಂಡದ್ದು ನೀನ, ತಂದ ಅರ್ಪಿಸಿದ್ದು ನೀನ. ಆದ್ರೆ ಒಂದು ಸಲ ಭಗವಂತನ ಪಾದಕ್ಕೆ ಅರ್ಪಿಸಿದ ಮೇಲೆ ಅದು ನಿನ್ನ ಹೂ ಆಗೋದು. ಅದು ಏನಾಗ್ತದೆ? ಭಗವಂತ ಏನ ಈಶಸ್ಸಿನಿದೀಯ, ಅದೆಲ್ಲ ನೀನೇನ್ ಕೆಲಸ ಮಾಡ್ತೀಯ, ನೀ ವ್ಯಾಪಾರ ಮಾಡ್ತೀಯ, ಉದ್ಯೋಗ ಮಾಡ್ತೀಯ, ನೌಕರಿ ಮಾಡ್ತೀಯ, ನೀ ಮನೆ ನಡೆಸ್ತೀಯ, ಸಂಸಾರ ನಡೆಸ್ತೀಯ, ನೀ ಟೀಚರ್ ಆಗಿದೀಯ, ನೀ ಸ್ಟೂಡೆಂಟ್ ಆಗಿದೀಯ, ನೀ ಲೆಕ್ಚರ್ ಆಗಿದೀಯ, ನೀ ಏನು ಕೆಲಸ ಮಾಡ್ತೀಯ ಮಾಡಪ್ಪ, ನೀ ಕಸ ಗುಡಿಸೋನಾಗಿದೀಯ, ನೀ ಕುಂಬಾರನಾಗಿದ್ದೀಯ, ಕಮ್ಮಾರನಾಗಿದ್ದೀಯ, ನೀ ಚಮಗಾರನಾಗಿದ್ದೀಯ, ನಾ ರೈತ ಆಗಿದ್ದೀಯ, ನೀನು ಏನು ಕೆಲಸ ಮಾಡ್ತೀನಿ ಮಾಡಪ್ಪ, ಆದ್ರೆ ಮಾಡುವಾಗ ನಾನು ಎನ್ನುವ ಅಭಿಮಾನ ನಿನಗೆ ಬೇಡ. ಅದು ಹೇಗಿರ್ಬೇಕು? ಇದು ಈಶ್ವರ ಸೇವಾ, ಇದು ಈಶ್ವರ ಪ್ರಸಾದ. ಏನ ಈಶ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಎಷ್ಟು ಆನಂದವಾಗಿರ್ತದೆ. ಅದು ಒಂದು ಸಲ ಬಿಟ್ಟು ನೋಡುತ್ತೆ. ದಿವಸಾನು ನಮ್ಮ ಜೀವನದ ಎಲ್ಲೆಲ್ಲಿ ಏನೇನೋ ಬಿಡ್ತೇವೆ, ಆದ್ರೆ ಯಾಕೋ ಏನೋ ಈ ಆಧ್ಯಾತ್ಮ ಸಾಧನ ಬಿಟ್ಟಿಲ್ಲ. ಮನೆಯಿಂದ ಒದ್ದಾಡ್ಕೊಂಡು ರೈಲ್ವೆ ಸ್ಟೇಷನ್ ಹೋಗ್ತೀವಿ, ಟಿಕೆಟ್ ತಗೊಂತೀವಿ, ಲಗೇಜ್ ಹೋಗ್ತೀವಿ, ಒಯ್ತೀವಿ, ಟೆನ್ಷನ್ ಟೆನ್ಷನ್, ಆ ಲಗೇಜ್ ತಗೊಂಡು ಹೋಗೋದು ಟೆನ್ಷನ್, ಆ ಕೂಲಿಗೆ ಟೆನ್ಷನ್, ಸಮಯಕ್ಕೆ ಸರಿಯಾಗಿ ಬಂದು ಇಲ್ಲೋದು ಟೆನ್ಷನ್. ಒಂದು ಸಲ ತಗೊಂಡು ಹೋಗಿ ನನ್ನ ಸೀಟ್ ನಮ್ಮ ಕನ್ನಡಿಗೆ ಕಂಡು ಅಲ್ಲಿ ಯಾರೂ ಕೂತಿಲ್ಲ ಅಂತ ಖಾತ್ರಿ ಮಾಡಿಕೊಂಡು ಅದೇ ಸೀಟ್ನಲ್ಲಿ ನಾವು ಹೋಗಿ ಆ ಬ್ಯಾಗ್ ಅನ್ನ ಕೆಳಗು ಮ್ಯಾಲೆ ಬಿಟ್ಟಮೇಲೆ ನಾವು ಏನು ಸೀಟ್ನ ಕೂರ್ತೀವಿ, ಆಮೇಲೆ ಟ್ರೈನ್ ಹೊರಡುತ್ತದೆ, ಆವಾಗ ಟೆನ್ಷನ್ನೇ ಇಲ್ಲ. ಯಾಕೆ ಯಾಕೆ? ಸಿಂಪಲ್ ಎಕ್ಸ್ಪೀರಿಯನ್ಸ್. ಯಾಕಿಲ್ಲ? ಎಲ್ಲಾ ಟೆನ್ಷನ್ ಹೋಗ್ಬಿಟ್ಟಾವ. ಯಾಕೆ? ಈಗ ನೀ ಏನು ಮಾಡೋ ಹಾಗಿಲ್ಲ ಇಲ್ಲಿ, ಎಲ್ಲ ಇಂಜಿನ್ ಮಾಡ್ತದ, ರೈಲ್ವೆ ಸ್ಟಾಪ್ ಮಾಡ್ತದ, ಡಬ್ಬಿ ಮಾಡ್ತದ, ಹೋಗಿ ಹೋಗ್ತದ, ತಗೊಂಡ್ ಬರ್ತದ, ತಾನು ಕೆಲಸ ತಾನು ನಡೀತಾ ಇರ್ತದ, ನೀ ಏನ್ ಮಾಡ್ತೀ? ಎಷ್ಟು ನೋಡಿ ಏನು ಮಾಡೋದು, ನಾನು ಸುಮ್ಮನೆ ಕೂತಿರ್ತೀಯ. 12 ಗಂಟೆ ಪ್ರಯಾಣ ಆಗ್ತದೆ, ಪ್ರಯಾಣ ಮುಗಿದ್ರೆ ವಾಪಸ್ ಬರ್ತೀಯ. ಅಪ್ಪ ಏನು ಸಾಕಾಗ್ತದೆ? ದಯವಿಟ್ಟು ಹೇಳ ತೀರ್ಸ ಹೇಳಿ, ಏನು ಸಾಕಾಗ್ತದೆ? 12 ತಾಸು ಪ್ರಯಾಣ ಸ್ವಾಮಿ, 12 ತಾಸು ನೀ ಕೂತಿದ್ಯೋ ಎಲ್ಲಿ ಪ್ರಯಾಣ ಮಾಡಿದ್ದೆ? ಪ್ರಯಾಣ ಮಾಡಿದ್ದೆ ಅದು ಹೇಳು ಸರ್. ಹೇಗೆ ಟ್ರೈನ್ ಪ್ರಯಾಣ ಮಾಡಿರ್ತದೆ, ನೀ ಸುಮ್ಮನೆ ಕೂತಿರ್ತೀಯ, ನಿನಗೆ ಯಾಕೆ ಆಯಾಸ ಆಗ್ಬೇಕು? ನಿನಗೆ ಯಾಕೆ ಆಯಾಸ ಆಗ್ಬೇಕು? ನಾ ಹೇಳ್ತೀನಿ ಕೇಳಿ, ಆಯಾಸ ನಿನಗೆ ಆಗಿರೋದೇ ಇಲ್ಲ, ಆಯಾಸ ಆಗಿದೆ ಅಂತ ಭ್ರಮಿಸ್ಕೊಂಡ್ಬಿಡ್ತೀವಿ. ಆ ಪ್ರಯಾಣದ ಸಮಯ ನೋಡ್ತೀಯ, ಆ ಟ್ರೈನ್ ಹೊರದ ಸಮಯ ನೋಡ್ತೀಯ, ಈಗ ತಲುಪಿದ ಸಮಯ ನೋಡ್ತೀಯ, ಆಮೇಲೆ ಟಿಕೆಟ್ ನಾನು ನೋಡ್ತೀಯ, 20 ಕಿಲೋಮೀಟರ್ ನಾನು ಮಾಡಿದೆ, ಇವೆಲ್ಲ ನೋಡಿಬಿಟ್ಟು ನಿನ್ನ ಮನಸ್ಸು ಏನಾಗಿದೆ? ಆಯಾಸ ಕೊಂಡುಬಿಟ್ಟಿದೆ, ನನಗಿನ್ನೂ ಅರ್ಥ ಆಗುತ್ತಿಲ್ಲ. ಇನ್ನು ಹೇಳಬೇಕಾದ್ರೆ ಕೂತ್ಕೊಂಡು ಕೂತ್ಕೊಂಡು ಆಯಾಸ ಆಗಿದೆ ಅಂತ ಹೇಳ. ಓಕೆ, ನಾನು ಹೋಗ್ಬೇಕು. ಕೂತ್ಕೊಂಡು ಕೂತ್ಕೊಂಡು ಆಯಾಸ ಆಗಿದ್ದು ಬೇರೆ, ಪ್ರಯಾಣವೇ ಆಯಾಸ ಆಗಿದೆ ಅನ್ನೋದು. ಯಾಕೋ ದಾರಿನ ಸರಿಯಾದ ಊಟ ಸಿಗಲಿಲ್ಲ, ಆಯಾಸ ಆಗಿದೆ. ಹಾಗೆ ನೋಡ್ಬಾರ್ದು, ನನ್ನ ಚಾಯ್ ಸಮಯಕ್ಕಾಗಿ ಹೊಟ್ಟೆ ಒಳ್ಳೆ ಚಾಯ್ ಎಂದು ಸಿಗದೇ ಇಲ್ಲ, ಆಯಾಸ ಆಗಿದೆ. ಓಕೆ ಫೈನ್, ನೀವು ಹಂಗೆ ಹೇಳೋದಿಲ್ಲ. ನಾವೇಗ ಹೇಳ್ತೀವಿ, ಇಷ್ಟು ದೂರದ ಪ್ರಯಾಣ ಮಾಡಿ ಭಾರಿ ಆಯಾಸ. ಪ್ರಯಾಣ ನೀವು ಮಾಡೇ ಇಲ್ಲ. ಈಗ ಅರ್ಥ ಆಯ್ತು, ಸ್ವಾಮೀಜಿ ಹಗಲು ರಾತ್ರಿ ಪ್ರಯಾಣ ಮಾಡ್ತಾರೆ, ಏನು ಆಯಾಸ ಆಗುದಿಲ್ಲ. ಯಾಕಾಗುತ್ತೆ? ಈಗ ನಾ ಪ್ರಯಾಣ ಮಾಡಿರೋದೇ ಇಲ್ಲ. ಅವ್ರು ಬಾಗ್ಲ ತೆಗಿತಾರೆ, ಒಳಗೆ ಹೋಗ್ಬಿಟ್ಟು ಬಾಗ್ಲ ಹಾಕ್ತಾರೆ, ನನ್ನ ಕೆಲಸ ಮುಗಿದು. ಮುಂದೇನು ಕಾಲು ಹೋಗ್ತದೆ, ಕಾಲು ಬರ್ತದೆ. ಡ್ರೈವಿಂಗ್ ಸೀಟ್ ನಾನು ಆಗೋದಿಲ್ಲ, ಡ್ರೈವಿಂಗ್ ಮಾಡೋದು ಸ್ವಲ್ಪ ಟೆನ್ಷನ್ ಇರ್ತದೆ. ಹೈವೇ ಟೆನ್ಷನ್ನು, ಬೈಪಾಸ್ ಟೆನ್ಷನ್ನು, ಲೆಫ್ಟ್ ರೈಟ್ ಟರ್ನಿಂಗ್ ಟೆನ್ಷನ್ ಇವೆಲ್ಲ ಇರ್ತದೆ. ಆದರೂ ನಾನು ಮಾಡೋದಿಲ್ಲ. ಮತ್ತೆ ನನಗೆ ಯಾಕೆ ಆಗ್ಬೇಕಾಗ ಇದು? ನಾ ಅನ್ಕೋಬೇಕು. ಏನ್ ಅನ್ಕೋಬೇಕು? ಆಯಾಸ ಆಗಿದೆ ಅಂತ ಅನ್ಕೋಬೇಕು. ಆಗಿದೆ ಅಂತ ಅನ್ಕೋಬೇಕು. ಆ ಅನ್ಕೊಂಡದ್ದು ಏನು ಅನಿಸಿಕೆ ಇದೆ ಅದೇ ನನಗೆ ಬಾಧೆಯನ್ನ ಕೊಡ್ತದೆ. ಆ ಬಾಧೆನ ಪಡಬೇಕು. ನಾನು ಅಂದ್ಕೊಂಡು ನಾನು ಯಾಕೆ ಬಾಧೆ ಪಡಬೇಕು? ಇನ್ನು ಹೇಳ, ನನಗೆ ಒಂದ್ ಗಿಡ ಇಷ್ಟು ಕುತ್ಕೊಳಿಕ್ ಆಗುದ, ಕಾಲು ನೋವಾಗಿದೆ ಅಂತ. ಫೈನ್, ನಿನಗೆ ಆಯಾಸ ಆಗೇ ಇಲ್ಲ. ಕರ್ಮಗಳನ್ನು ಮಾಡೋಣ. ಯಾವ ಕರ್ಮಗಳು ನನಗೆ ಆಯಾಸ ಆಗಬೇಕು? ಒಂದು ವೇಳೆ ನನ್ನ ಜೊತೆ ಯಾರಿರ್ಬೇಕು? ಭಗವಂತನ ಜೊತೆ, ಆ ಭಗವಂತನ ಸಾಕ್ಷಿ, ಭಗವಂತನ ಸದಾಕಾಲ ನನಗೆ ತಿಳಿಸಿ. ಆ ಭಗವಂತ ತತ್ವ ಅನ್ನುವಂಥದ್ದು ನಮಗೆ ಶಕ್ತಿ. ಆ ತತ್ವವನ್ನು ನಮ್ಮ ಜೀವನದಲ್ಲಿ ಇಟ್ಕೊಂಡು ತೇನ ಈ ಶಕ್ತಿಯಲ್ಲಿ ಅದರಲ್ಲಿ ಒಂದು ಸಣ್ಣ ಎಚ್ಚರ ಇರಬೇಕು. ನಾಲ್ಕನೇ ಸಾಧನ, ಅಪಚಿತಿ ಹಿ ಕಾಮ್ಯೇ ಮತಿ ಹಿ ತ್ಯಜ್ಯತಃ. ಯಾವ ಬಯಕೆಗಳು ನಿನಗೆ ಅಪಚಿತಿ ಹಿ, ಅವು ನಿನಗೆ ಅಪಕೀರ್ತಿಯನ್ನು ತಂದು ಕೊಡುತ್ತವೆಯೋ, ಯಾವ ಚಟುವಟಿಕೆಗಳು ನಿನ್ನ ಜೀವನದ ಭವಿಷ್ಯವನ್ನ ನಾಶ ಮಾಡುತ್ತವೆಯೋ, ಅಂಥವುಗಳಲ್ಲಿ ಮತಿ ತ್ಯಜ್ಯತಃ, ಅಂಥವುಗಳಲ್ಲಿ ನಿನ್ನ ಬುದ್ಧಿಯನ್ನು ಇರತಕ್ಕಂಥಲ್ಲ, ನಿನ್ನ ಗಮನವನ್ನ ಅಂಥದ್ದು ಇರತಕ್ಕಂಥಲ್ಲ, ನಿನ್ನ ಚಿಂತನೆಗಳನ್ನ ಅಂಥವುಗಳಲ್ಲಿ ಮಾಡತಕ್ಕಂಥದ್ದಲ್ಲ. ಕಾಮ್ಯೇ ಮತಿ ತ್ಯಜ್ಯತಃ, ಅಂಥ ಆಸೆಗಳು, ಅಂಥ ಬಯಕೆಗಳು, ಅಂಥ ಆಘಾತಕಾರಿ ಚಟುವಟಿಕೆಗಳು, ಅವುಗಳಲ್ಲಿ ನೀನು ಬುದ್ಧಿಯನ್ನು ಇಡಬೇಡ, ನಿವೃತ್ತ ಮಾಡಿಕೊ, ಅವುಗಳಿಂದ ನಿವೃತ್ತನಾಗಿರು. ನಾಲ್ಕು ಸಾಧನೆಗಳನ್ನು ನಾವು ಪೂರೈಸಿದ್ದೇವೆ. ಮುಂದಿನ ನಾಲ್ಕು ಸಾಧನೆಗಳನ್ನು ಮತ್ತೆ ಮುಂದಿನ ಕಾಲದಲ್ಲಿ ವೇದೋ ನಿತ್ಯ ಮಗೀಯತಾ ತದುದಿತಂ ಕರ್ಮ ಸ್ವನುಷ್ಠೀಯತಾ ಏನೇ ಸತ್ಯ ವಿಧಿ.